ಆಮೇಲೆ ಜೋಳದಾದ್ರೂ ಅಷ್ಟೇ, ಜೋಳದಲ್ಲಿ ಪ್ರಾಫಿಟ್ ಇರತ್ತೆ, ಅದರಲ್ಲಿ ತುಂಬಾ ಕೆಲಸ ಇರಲ್ಲ ಜೋಳದಲ್ಲಿ. ಇವಾಗ ಜೋಳ ಬಿತ್ತನೆ ಮಾಡಿದ ತಕ್ಷಣ ಒಂದ್ಸಲ ಗೊಬ್ಬರ ಹಾಕ್ಬೇಕಾಗತ್ತೆ, ಅಂದ್ರೆ ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರಕ್ಕಿಂತ ಮುಂಚೆ ನಾವೇನು ಕೋಳಿ ಗೊಬ್ಬರ ಏನು ಇರುತ್ತಲ್ಲ ಆತರ ಗೊಬ್ಬರ ಹಾಕ್ಬಿಟ್ರೆ ರಾಸಾಯನಿಕ ಗೊಬ್ಬರ ತುಂಬಾ ಹಾಕೋದೇ ಬೇಡ. ಆಮೇಲೆ ಇವಾಗ ಜೋಳ ಬಿತ್ತನೆ ಮಾಡ್ಬೇಕಾದ್ರೆ ಬಿತ್ತನೆ ಮಾಡಿ ಸ್ವಲ್ಪ ಒಂದು ತಿಂಗಳ ಒಂದೂವರೆ ತಿಂಗಳ ನಂತರ ಸಸಿ ಎದ್ದು ಬರತ್ತೆ. ಅವಾಗ ಲಿಮಿಟ್ ಒಂದ್ ಗಿಡಕ್ಕೆ ಒಂದ್ ಅರ್ಧ ಚಮಚದಷ್ಟು ರಾಸಾಯನಿಕ ಗೊಬ್ಬರ, ಒಂದ್ ನಾಲ್ಕು ಗೊಬ್ಬರ ಮಿಕ್ಸ್ ಮಾಡಿ, ಯೂರಿಯಾ ಪೊಟ್ಯಾಶ್ ಪೆಟ್ಟಂಪಸ್ ಇದ್ರೆ ಮೂರು ಗೊಬ್ಬರ ಮಿಕ್ಸ್ ಮಾಡಿ ಒಂದ್ ಅರ್ಧರ್ಧ ಚಮಚ ಹಾಕಿ ಒಂದ್ ಮತ್ತೆ ನೀರ್ ಬಿಡ್ಬೇಕು ಅದಕ್ಕೆ. ಅದು ಇವಾಗ ಕಳೆ ಎಲ್ಲ ತೆಗಿಲಿಕ್ಕೆ ಆಗಲ್ಲ, ಮೊದ್ಲೇ ಅರ್ಧ ಚಮಚ ಅಂದ್ರೆ ಒಂದ್ ಗಿಡಕ್ಕೆ ಅರ್ಧ ಚಮಚ ಬರುವ ಹಾಗೆ ಒಂದೇ ಗಿಡಕ್ಕೆ ಇಡೀ ಎಕರೆಗೆ ಹಾಕೋದಿದ್ರೆ ಹೇಗೆ ಗಿಡಕ್ಕೆ ಅರ್ಧ ಚಮಚ? ಒಂದೊಂದ್ ಒಬ್ಬೊಬ್ರು ದಪ್ಪ ಬಿತ್ತಿರ್ತಾರೆ, ಅವಾಗಾದ್ರೆ ತುಂಬಾ ಬೇಕಾಗುತ್ತೆ ಎಕರೆಗೆ. ನಮ್ಮ ಕಡೆ ಬಿತ್ತೋ ತರ ಆದ್ರೆ ಯೂರಿಯಾ ಒಂದ್ ಎರಡ್ ಚೀಲ ಹಾಕಿದ್ರೆ, ಪೊಟ್ಯಾಶ್ ಒಂದ್ ಅರ್ಧ ಚೀಲ, ಆಮೇಲೆ ಮತ್ತೆ ಪೆಟ್ಟಂಪಸ್ ಯಾವ್ದಾರ ಹಾಕೋದಾದ್ರೆ ಒಂದ್ ಮುಕ್ಕಾಲ್ ಚೀಲ ಈ ತರ ಹಾಕ್ಬಹುದು ಅಷ್ಟೇ. ಅಂದ್ರೆ ಒಂದ್ ಮೂರ್ನಾಲ್ಕು ಚೀಲದೊಳಗಡೆ ಕವರ್ ಮಾಡ್ಬಿಡ್ಬೇಕದ್ನೆ. ಯೂರಿಯಾದಿಂದ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಅದನ್ನ. ಅದೇ ಯಾವ ಸಮಯದಲ್ಲಿ ಹಾಕೋದು ಈ ಗೊಬ್ಬರವನ್ನ? ಜೋಳ ಬಿತ್ತನೆ ಮಾಡಿ ಒಂದು 45-50 ದಿನದ ಒಳಗಡೆ ಹಾಕ್ಬೇಕು, ಅಂದ್ರೆ ಸಸಿ ಗೊತ್ತಾಗತ್ತೆ, ಸಸಿ ಸ್ವಲ್ಪ ಒಂದ್ ಅರ್ಧ ಫುಟ್ ಬಂದಿರತ್ತೆ ಅವ ಹಾಕ್ಬೇಕು. ಅಂದ್ರೆ ಮಣ್ಣನ್ನ ಏರ್ ಹಾಕುದಂತ ಏನಾದ್ರು ಇದೆಯಾ? ಇಲ್ಲ, ಮೊದ್ಲಿತ್ತು ಬರ ಹೊಡೆಯೋದು ಅಂತ ಮಾಡ್ತಿದ್ರು, ಆದ್ರೆ ಇವಾಗ ಆತರ ಕೆಲಸಕಲ ಎತ್ತುಗಳು ಕಡಿಮೆ ಇರೋದಕ್ಕೆ ಲಾಡಿಸ್ ಅನ್ನೋದೊಂದು ಔಷಧಿ ಬಂದಿದೆ, ಅದನ್ನ ಹೊಡಿತಾರೆ. ಅದನ್ನ ಹೊಡೆದ ತಕ್ಷಣ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ಇರೋದು ಕಳೆ ನಾಶ, ಕಳೆನೂ ಇದೇ ತರ ಎಲ್ಲ ನಾಶ ಆಗತ್ತೆ, ಗಿಡಕ್ಕೂ ಸ್ವಲ್ಪ ಸ್ಟ್ರೆಂತ್ ಅನ್ನೋದು ಬರತ್ತೆ. ಇದು ಬರ ಹೊಡಿಲೇಬೇಕು, ಮಣ್ಣು ಏರಿಸಲೇಬೇಕು ಅನ್ನೋದೇನು ಇರಲ್ಲ. ಆದ್ರೆ ಸ್ವಲ್ಪ ಜನ ಏರಿಸ್ತಾರೆ, ಮನೇಲಿ ಎತ್ತು ಗಿತ್ತು ಇದ್ದವರೆಲ್ಲ ಏರಿಸ್ತಾರೆ, ಇಲ್ಲ ಅಂದವರೆಲ್ಲ ಬರ ಹೊಡೆಯಲ್ಲ, ಗೊಬ್ಬರ ಹಾಕಿ ಆಮೇಲೆ ಲಾಡಿಸ್ ತೊಡೆದು ನೀರ್ ಬಿಟ್ಬಿಡ್ತಾರೆ. ಎಷ್ಟು ತಿಂಗಳಿನ ಬೆಳೆ ಇದು? ಇದು 3 ತಿಂಗಳ ಬೇಕೇ ಬೇಕು. ಇವಾಗ ಹಾಕಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಎಂಡ್, 3.5-4 ತಿಂಗಳಂತೂ ಬೇಕು. ಈಗ ಅಕಾಲಿಕವಾಗಿ ಮಳೆ, ಈಗ ಕೆಲವೊಂದ್ಸರಿ ಜನವರಿ ಫೆಬ್ರವರಿ ಕೂಡ ಮಳೆ ಬರುವುದಿದ್ರೆ ಇದರಿಂದಾಗಿ ಏನಾದ್ರೂ ತೊಂದರೆ ಆಗ್ತದೆ ಜೋಳಕ್ಕೆಲ್ಲ? ಇಲ್ಲ ಇಲ್ಲ, ಅದರಿಂದ ಏನ್ ತೊಂದರೆ ಆಗಲ್ಲ, ಯಾಕಂದ್ರೆ ಮಳೆ ಜೋಳಕ್ಕೆ ನೀರ್ ಬೇಕೇ ಬೇಕು, ನಾವು ನೀರ್ ಬಿಡ್ತಾನೆ ಇರ್ಬೇಕು. ಮಳೆಯಿಂದ ತೊಂದರೆ ಅನ್ನೋದೇನಿಲ್ಲ, ಬಟ್ ಭತ್ತಕ್ಕೆ ಮಾತ್ರ ಜನವರಿ ಲಾಸ್ಟ್ ಹೊಡೆ ಹೊಂಟ ನಂತರ ಬಂದ್ರೆ ತುಂಬಾ ತೊಂದರೆ ಆಗತ್ತೆ. ಜೋಳಕ್ಕೆ ತೊಂದರೆ ಆಗಲ್ಲ, ನಾವು ನೀರ್ ಬಿಡ್ಲೇಬೇಕಾಗತ್ತಲ್ಲ, ನಾವು ನೀರ್ ಬಿಡೋದು ಇಲ್ಲಿ ಹೋಗ್ಬಿಡತ್ತಷ್ಟೇ. ಆಮೇಲೆ ಈಗ ಜೋಳದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಈಗ ಆ ಎಲೆಗಳಿಗೆ ಒಂದು ರೀತಿಯ ಬೂಸರ್ ಬರುವಂತಹದ್ದು, ಇಂತಹ ಸಮಸ್ಯೆಗಳೆಲ್ಲ ಬರ್ತವಾ? ಹೌದೌದು, ಮೊದ್ಲೆಲ್ಲ ಇರ್ತಿರ್ಲಿಲ್ಲ. ಇವಾಗ ಜೋಳದಲ್ಲಿ ಹುಳ ಆಗತ್ತೆ, ಇವಾಗ ಸ್ಟಾರ್ಟಿಂಗ್ ಜೋಳ ಒಂದ್ ಫೂಟ್ ಆದ ತಕ್ಷಣನೆ ಹುಳ ಆಗತ್ತೆ, ಅದಕ್ಕೊಂದು ಔಷಧಿ ಕಂಡಿಡಿದಾರೆ, ಮೊದ್ಲು ಇರ್ಲಿಲ್ಲ, ಇವಾಗ ಇದೆ. ಅದು ಅಂದ್ ಲಾಡಿಸ್ ಜೊತೆನೆ ಮತ್ತೊಂದು ಔಷಧಿ ಬರತ್ತೆ, ಅದನ್ನ ಹೊಡೆದ್ರೆ ತೊಂದರೆ ಇಲ್ಲ ಹೋಗತ್ತೆ. ಸರ್, ಈಗ ಇಂತಹ ಆರೋಗ್ಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಇಂತಹ ರಾಸಾಯನಿಕವನ್ನೇ ಸಿಂಪರಣೆ ಮಾಡಬೇಕು ಅಂತ ಹೇಳುವವರು ಅಂದ್ರೆ ಕೃಷಿ ಇಲಾಖೆಯವರು ಏನಾದ್ರು ಹೇಳ್ತಾರ? ಹಾ ಹೇಳ್ತಾರೆ, ತೊಂದರೆ ಇಲ್ಲ, ಪಂಚಾಯತಿಂದನೂ ಬರತ್ತೆ. ಮಹಿಳೆಯರು ಸಂಘಟಿತರಾಗಬೇಕು, ಆ ಮೂಲಕ ಅಭಿವೃದ್ಧಿ ಆಗಬೇಕು ಅನ್ನುವಂತಹದ್ದು ಇತ್ತೀಚಿನ ಒಂದು ಆಲೋಚನೆ. ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ, ಸ್ತ್ರೀಶಕ್ತಿ ಸಂಘ ಆಗ್ಬಹುದು ಅಥವಾ ಮಹಿಳಾ ಸ್ವಸಹಾಯ ಸಂಘಗಳಾಗಬಹುದು. ಇದರ ಮೂಲಕ ಯಾವ ರೀತಿ ಮಹಿಳೆಯರ ಒಂದು ಅಭಿವೃದ್ಧಿಗೆ ಇದು ನೆರವಾಗ್ತದೆ ಇಂತಹ ಒಂದು ಸಂಘಟನೆಗಳು? ಅದ್ ಯಾವ ತರ ಆಗತ್ತೆ ಅಂದ್ರೆ, ಈಗ ಸಂಘದಲ್ಲೆಲ್ಲ ಇದ್ದೆ, ಅದರಿಂದ ಒಂದು ಗೌರ್ಮೆಂಟ್ ಇಂದ ಒಕ್ಕೂಟ ಅನ್ನೋದೊಂದು ಮಾಡಿದ್ದಾರೆ. ಆ ಒಕ್ಕೂಟದ ತಿಂಗಳ 2 ಮೀಟಿಂಗ್ ನಡೆಯುತ್ತೆ, ಒಂದು ಗ್ರಾಮ ಒಕ್ಕೂಟ ಮತ್ತೊಂದು ಒಕ್ಕೂಟ ಅಂತ ಮಾಡ್ತಾರೆ ಅವರು. ಅದ್ರಲ್ಲಿ ಏನಾಗತ್ತೆ ಅಂದ್ರೆ, ಹೊರಗಡೆದ ನಮ್ದೇನೋ ಗೌರ್ಮೆಂಟ್ ಇಂದ ಏನೋ ಅವ್ರ ಸವಲತ್ತುಗಳಿರತ್ತೆ, ಕೃಷಿಗಾಗ್ಲಿ ಅಥವಾ ಕೂಲಿ ಕಾರ್ಮಿಕರು ಇರ್ತಾರೆ ಅವರಿಗೆಲ್ಲ ಇರತ್ತೆ, ಈ ತರ ಸಬ್ಸಿಡಿ ಮೇಲೆ ಏನಾದ್ರು ಪೈಪ್ ಸಿಗೋದಾಗ್ಲಿ ಅಥವಾ ಭತ್ತ ಸಿಗೋದಾಗ್ಲಿ ವ್ಯವಹಾರ ಇದ್ ಈ ಕಡೆ ಏನಾದ್ರು ಸಿಗತ್ತೆ, ಅಥವಾ ಈ ಸಾಲಕ್ಕಾಗದ್ರು ಸಬ್ಸಿಡಿ ಈ ತರ ಇರತ್ತೆ, ನಿಮ್ಗೆ ಬಡ್ಡಿ ಕಡಿಮೆ ಇರತ್ತೆ, ಆ ತರದೆಲ್ಲ ಗೊತ್ತಾಗ್ಬೇಕಂದ್ರೆ ನಾವು ಸಂಘದಲ್ಲಿದ್ರೆ ನಾವು ಒಕ್ಕೂಟಕ್ಕೆಲ್ಲ ಹೋದಾಗ ಆತರ ವಿಷಯ ಗೊತ್ತಾಗತ್ತೆ. ನಮ್ಗೆ ಅದ್ ಯಾವ್ದ್ರಲ್ಲೂ ಇಲ್ಲ, ನಾವು ಮನೆಯಲ್ಲೇ ಇರ್ತೀವಿ ಅಥವಾ ಕೃಷಿ ಒಂದೇ ಮಾಡ್ತೀವಿ ಅಥವಾ ಕೂಲಿ ಕಾರ್ಮಿಕರ ಕೂಲಿ ಅಷ್ಟೇ ಮಾಡ್ತೀವಿ ಅಂದ್ರೆ ಆತರ ವಿಷಯ ನಮ್ಗೆ ಗೊತ್ತಾಗಲ್ಲ. ನಾವ್ ಈ ತರ ಒಕ್ಕೂಟದಲ್ಲಿ ಇದ್ರೆ ಆತರ ವಿಷಯ ಯಾರಾದ್ರೂ ಬಂದು ಮೇನ್ ಒಕ್ಕೂಟದಲ್ಲಿ ಮೇನ್ ಆಗಿರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ ಈ ತರ ಸಬ್ಸಿಡಿ ಇದೆ, ಈ ತರ ಇದೇನೆ ಮಾಡ್ಕೊಳ್ಳಿ ಅಂತ. ಇವಾಗ ಒಬ್ಬರಿಂದ ಒಬ್ರು ನಾವು ಬೇರೆಯವ್ರಿಗೆ ಹೇಳ್ಬಹುದು, ನಾವು ಅದ್ರಲ್ಲಿ ಅಳವಡಿಸ್ಕೋಬಹುದು. ಈಗ ಬೇರೆ ಬೇರೆ ಕೃಷಿ ಕ್ಷೇತ್ರದಲ್ಲಿ ಈಗ ಎರೆಗೊಬ್ಬರ ತಯಾರಿ ಮಾಡುವಂತಹದ್ದಾಗಬಹುದು ಅಥವಾ ಕೋಳಿ ಸಾಕಣೆ ಆಗಬಹುದು ಅಥವಾ ಹಂದಿ ಸಾಕಣೆ ಆಗಬಹುದು ಹಸುವಿನ ಸಾಕಣೆ ಆಗಬಹುದು, ಇಂಥದಕ್ಕೆಲ್ಲ ಒಂದು ನಿರ್ದಿಷ್ಟ ತರಬೇತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಇರ್ತದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕೊಡ್ತಾರೆ ಅಥವಾ ತೋಟಗಾರಿಕಾ ಇಲಾಖೆಯಲ್ಲಿ ತರಬೇತಿ ಕೊಡ್ತಾರೆ, ಕಸಿ ಕಟ್ಟುವುದ್ರ ಬಗ್ಗೆ ಎಲ್ಲ ತರಬೇತಿ ಇರ್ತದೆ. ಇಂತಹ ತರಬೇತಿಯನ್ನ ಏನಾದ್ರು ನೀವು ಪಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ನಾ ತರದಕ್ಕೇನು ಹೋಗ್ಲಿಲ್ಲ. ಅಂದ್ರೆ ಹೇಳ್ತಾರೆ ಒಕ್ಕೂಟದಲ್ಲಿ ಈ ತರ ತರ, ಈಗ ಸ್ವಲ್ಪ ರೀಸೆಂಟ್ಲಿ ಆಗಿ ಇತ್ತು ಇಲ್ಲಿ ನಮ್ ಕೃಷಿ ತೋಟಗಾರಿಕೆ ಇಲಾಖೆಲಿ ಅಲ್ಲೇ ಇತ್ತು, ಅಣಬೆ ಬೆಳೆಯೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಬನ್ನಿ ಅಂತ ಹೇಳಿ. ನಮ್ಗೆ ಅದ್ರ ಬಗ್ಗೆ ನಾವ್ ಆ ಕಡೆ ಹೋದ್ರೆ ಈ ಕಡೆ ಗದ್ದೆ ಕಡೆ ಎಲ್ಲ ಹೋಗ್ಲಿಕ್ ಆಗಲ್ಲ, ಮತ್ತೆ ನಮ್ಮನೆಯಲ್ಲೂ ದನ ಇದೆ ತನ ತುಂಬಾ ಇರೋದ್ರಿಂದ ಆ ಕಡೆ ಎಲ್ಲ ಹೋಗ್ಲಿಕ್ ಆಗಲ್ಲ ಅಂತ ನಾವು ಹೋಗ್ಲಿಲ್ಲ. ಆದ್ರೆ ತುಂಬಾ ಮಾಹಿತಿಗಳು ಕೊಡ್ತೀವಿ ಅಂತ ಹಾಕ್ತಾರೆ ಗ್ರೂಪ್ ಅಲ್ಲಿ, ಈ ತರ ಚರ್ಚೆ ಮಾಡಿ ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಆಕ್ಟಿವ್ ಆಗಿದ್ದೀರಿ. ಹಾ ಹೌದು, ಅಂದ್ರೆ ಇಲ್ಲಿ ಒಕ್ಕೂಟದಲ್ಲಿ ಸಹ ನಿರ್ದೇಶಕಿ ಅಂತ ಅದ್ರಲ್ಲಿ ದಿನ, ಅದಕ್ಕೋಸ್ಕರ ಒಂದ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಜಿ ಪಿ ಎಲ್ ಎಫ್ ಮತ್ತೆ ಎನ್ ಸಿ ಆರ್ ಪಿ ಅಂತ ಇದರ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಹಾಕ್ತಾರೆ ಏನೇ ತೊಂದರೆ ಇದ್ರುವ, ತರಬೇತಿಗಳು ಅಥವಾ ಏನಾದ್ರು ಸಬ್ಸಿಡಿಯಿಂದ ಬರೋದು, ಅಥವಾ ಇವಾಗ ಕಲ್ತಿ ಮನೆಗಿದ್ ಮಕ್ಕಳಿಗೆ ಅಥವಾ ಈಗ ಸೆಕೆಂಡ್ ಪಿ ಯು ಸಿ ಟೆಂತ್ ಅಥವಾ ಸೆವೆಂತ್ ಮುಗಿಸಿದವರಿಗೆ ಏನಾದ್ರು ಸ್ಕೋರ್ಸ್ ಗಳಿದ್ರೆ ಅದ್ರ ಬಗ್ಗೆ ಎಲ್ಲ ಹಾಕ್ತಾರೆ. ಆತರದೆಲ್ಲ ಬೇರೆಯವರಿಗೆ ಹೇಳಿ ಆತರ ಎಲ್ಲ ಹೋಗ್ಬಹುದು ಅಂದ್ರೆ ಇಲ್ಲ, ಆತರ ಎಲ್ಲ ಬರ್ತಾ ಇರತ್ತಲ್ಲ, ಅದರಿಂದ ಉಪಯೋಗನೇ ಆಗತ್ತೆ. ಈಗ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದಿರ್ತದೆ. ಟೈಲರಿಂಗ್ ಮಾಡುವಂತಹದ್ದಿರಬಹುದು, ಅಥವಾ ಎಂಬ್ರಾಯ್ಡ್ರಿ ಮಾಡುವಂತಹದ್ದಿರಬಹುದು, ಅಥವಾ ಯಾವುದೇ ಒಂದು ತರಬೇತಿಯನ್ನು ನೀಡುವಂತಹದ್ದಿರಬಹುದು. ಇದರ ಬದಲಿಗೆ ಕೃಷಿಯನ್ನು ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಕೃಷಿ ಅಂದ್ರೆ ನಮ್ಗೆ ಆತರ ಟೈಲರಿಂಗ್ ಆಗ್ಲಿ ಅಥವಾ ನಾವು ಬೇರೆ ಯಾವ್ದೇ ಎಂಬ್ರಾಯ್ಡ್ರಿ ಆದ್ರೆ ಮಾತ್ರ ಮಾಡಿದ್ರೆ ಆದ್ರೆ ನಾವು ಅದೇ ಅವ್ರದ್ದೇನ್ ಬರುತ್ತೆ ಆ ಟೈಲರಿಂಗ್ ಬರುತ್ತೆ ಆ ಬಟ್ಟೆ ಟೈಮಿಗೆ ಅಷ್ಟೇ ಮಾಡ್ಬೇಕು. ಈ ಕೃಷಿ ಆದ್ರೆ ಆಗಲ್ಲ, ನಾವು ಅದ್ರಲ್ಲಿ ತುಂಬಾ ಪ್ರಾಫಿಟ್ ಮಾಡಬಹುದು ಕೃಷಿಯಿಂದವ. ನಾವು ಹೇಗಾದ್ರೆ ಕೃಷಿ ಕೆಲಸ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇವಾಗ ನಾವು ಒಂದ್ ಎಕರೆಯಲ್ಲೇ ನಾವು ಸ್ವಲ್ಪ ಭತ್ತ ಎಲ್ಲ ಸ್ವಲ್ಪ ಒಳ್ಳೆ ಆಗಿ ಬೆಳೆದು ಅಥವಾ ಅದಕ್ಕೆ ಗೊಬ್ಬರ ಎಲ್ಲ ಕರೆಕ್ಟ್ ಟೈಮೇ ಹಾಕಿದ್ರೆ ನಮ್ಗೆ ಟೈಮ್ ಹೋಗ್ಲಿಕ್ಕೆ ಟೈಮ್ ಸಿಗತ್ತೆ. ಇಲ್ಲಿ ನಾವು ಟೈಲರಿಂಗ್ ಒಂದೇ ಮಾಡ್ತಾ ಇದ್ರೆ ಕೃಷಿ ಬಿಡ್ಲೇಬೇಕಾಗತ್ತೆ. ಇಲ್ಲಿ ಬಟ್ಟೆ ಹೊಲಿಲಿ ಯಾವ್ದೇ ಒಂದು ಮದುವೆ ಸೀಸನ್ ಬಂದಪ್ಪ ಅವಾಗ ಬಟ್ಟೆ ಹೊಲ್ಕೊಡ್ಲೇಬೇಕು ಅಂದ್ರೆ ಅದೇ ಟೈಮಿಗೆ ನಮ್ ಕೃಷಿಗೆ ಹೋಗ್ಬೇಕಂದ್ರೆ ಯಾವ್ದಾದ್ರು ಒಂದ್ ಆಯ್ಕೆ ಮಾಡ್ಕೋಬಹುದು. ಅದ್ರಲ್ಲಿ ನಮ್ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅದಕ್ಕೋಸ್ಕರ ಅಂದ್ರೆ ಮೊದ್ಲಿಂದನೂ ನಮ್ಮ ಮನೆಯಲ್ಲಲ್ಲವ ರೈತಬಿ ಆಗಿರೋದ್ರಿಂದ ಕೃಷಿ ಬಗ್ಗೆನೇ ಇಂಟ್ರೆಸ್ಟ್ ಹೋಯ್ತು. ಅದು ಕೃಷಿನೇ ಜಾಸ್ತಿ ಆಯ್ಕೆ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ನೀವು ಗಮನಿಸಿದ ಹಾಗೆ ನಿಮ್ಮ ಒಂದು ಕೃಷಿ ಜಮೀನಿನಲ್ಲಿ ಯಾವ್ದು ಒಳ್ಳೆ ಕೆಲಸ ನಡೀತಾ ಇದೆ, ಯಾವ್ದು ಮಾಡಬಾರದು ಅದನ್ನು ಮಾಡ್ತಾ ಇದ್ದಾರೆ? ಮೊದ್ಲಲ್ಲವ ಭತ್ತ ಒಂದೇ ಇತ್ತು, ಅಂದ್ರೆ ನಾವು ಚಿಕ್ಕೋರಿದ್ದಾಗಲ್ಲವ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲೆಲ್ಲ ಭತ್ತ ಒಂದೇ ಇತ್ತು. ಆಮೇಲೆ ಕಬ್ಬು ಕಡಿಮೆ ಇತ್ತು, ಶುಂಠಿ ತಲೆ ಇರ್ಲಿಲ್ಲ. ಅಷ್ಟರ ನಂತರ ನಾವು ಶುಂಠಿ ಆಗ್ಲಿ ಕಬ್ಬು ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಅಂದ್ರೆ ಮನೇಲಿ ಸ್ವಲ್ಪ ಕೆಲಸ ಮಾಡೋರಿದ್ರೆ ನಾವು ಬೆಳೆನು ಜಾಸ್ತಿ ಮಾಡ್ಕೊಂತ ಹೋಗ್ಬೋದು, ಅಥವಾ ನಮ್ದೇ ಜಮೀನ್ ಜಾಗ ಸಾಕಾಗ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಜಮೀನ್ ಅವ್ರು ಏನಾದ್ರೂ ಕೊಡೋ ಹಿಂಗೆ ಕೊಡ್ತೀನಿ ಅಥವಾ ಅವ್ರ ಜಾಗ ಲೀಸಿ ಹಾಕೊಳ್ಳಿ ಅಂತಂದ್ರೆ ಅದನ್ನೆಲ್ಲ ತಗೊಂಡು ಅಷ್ಟ ನಂತರ ಜೋಳ ನಾವು ಭತ್ತ ಕಟಾವ್ ಆದ ತಕ್ಷಣ ಅದು ಖಾಲಿ ಬಿಡಲ್ಲ. ಅವಾಗ ಮೊದ್ಲೆಲ್ಲ ಖಾಲಿ ಬಿಟ್ಟು ಬಿಡ್ತಿದ್ವಿ, ಮತ್ತೆ ಭತ್ತ ಮಳೆ ಬರಬೇಕು ಭತ್ತ ನಾಟಿ ಮಾಡ್ಬೇಕು ಅದೇ ಆಗ್ತಿತ್ತು. ಇವಾಗ ಆಗಲ್ಲ, ಅದ್ರ ಮಧ್ಯೆ ಟೈಮ್ ಒಂದ್ ಮೂರಿಂದ ನಾಲ್ಕು ತಿಂಗಳ ಮಧ್ಯೆ ಏನಿರತ್ತೆ ಜೋಳ ಹಾಕ್ಬಿಡ್ತೀವಿ. ಜೋಳ ಹಾಕ ತಕ್ಷಣ ಅದ್ರಲ್ಲಿ ಪ್ರಾಫಿಟ್, ಭತ್ತಕ್ಕಿಂತನೂ ಒಳ್ಳೆ ಪ್ರಾಫಿಟ್ ಜೋಳದಲ್ಲಿ ಬರತ್ತೆ, ತುಂಬಾ ಕಡಿಮೆ ಖರ್ಚು ಇರತ್ತೆ, ಪ್ರಾಫಿಟ್ ಇರತ್ತೆ. ಅದಕ್ಕೋಸ್ಕರ ನಾವು ಮೊದ್ಲಿನ್ಕಿಂತ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಜಾಸ್ತಿ ಮಾಡ್ತಾನೆ ಇದೀವಿ. ಈ ಜೋಳಕ್ಕೆಲ್ಲ ಸ್ಥಳೀಯವಾಗಿ ಮಾರುಕಟ್ಟೆ ಇದೆಯೋ, ನಿಮಗೆ ಬೆಲೆ ಸಿಗ್ತಾ ಇದೆಯೋ ನಿರೀಕ್ಷಿಸಿದಷ್ಟು? ವರ್ಷ ಅಪ್ ಅಂಡ್ ಡೌನ್ ಆಗ್ತಾ ಇರತ್ತೆ, ಆದ್ರೆ ತೊಂದ್ರೆ ಇಲ್ಲ. ಅಂದ್ರೆ ನಾವೇನ್ ಬೆಳೆ ಹಾಕಿರ್ತೀವಲ್ಲ ಆ ಅಮೌಂಟ್ ಅಂತೂ ಬಂದೇ ಬರತ್ತೆ. ಅದಕ್ಕೂ ಇವಾಗ ಒಂದ್ ಎರಡು ಎಕರೆಗೆ ಹಾಕಿದೀವಿ ಜೋಳ ಅಂದ್ರೆ ಒಂದ್ ಎರಡು ಎಕರೆ ಕಡಿಮೆ ಅಂದ್ರೆ ಒಂದ್ ಆರ್ ಪ್ಯಾಕೆಟ್ ಜೋಳ ಬೇಕಾಗತ್ತೆ. ಆರ್ ಪ್ಯಾಕೆಟ್ ಜೋಳ ಅಂದ್ರೆ ಒಂದ್ ಗೊಬ್ಬರನೇ ಮೂರ್ ಸಲ ಕೊಡ್ಲೇಬೇಕು. ನೀರಂತೂ ಅಕ್ಕಪಕ್ಕ ಹೊಳೆ ಇದ್ರೆ ಅಥವಾ ಬೋರ್ ಇದ್ರೆ ನೀರ್ ಇರತ್ತೆ. ಕರೆಂಟ್ ಫ್ರೀ ಇರೋದ್ರಿಂದ ಗದ್ದೆಗಲ್ಲವ ತೊಂದ್ರೆ ಇಲ್ಲ, ನೀರ್ ಇದ್ದೇ ಇರತ್ತೆ. ಗೊಬ್ಬರಕ್ಕೆ ಸ್ವಲ್ಪ ದುಡ್ಡು ಹಾಕ್ಲೇಬೇಕು. ಒಂದ್ ಎರಡು ಟೈಮ್ ಆದ್ರೂ ಒಂದ್ 10 ಚೀಲ ಟೋಟಲ್, ಎರಡರಿಂದ ಮೂರ್ ಟೈಮ್ ಹಾಕಿದ್ರೆ ಒಂದ್ 10 ಚೀಲ ಹೋಗುತ್ತೆ. ಅಲ್ಲಿ ಒಂದ್ 1500 ರೂಪಾಯಿ ಹಿಡಿದ್ರು ಒಂದ್ 15,000 ಅದಕ್ಕೆ ಬೇಕಾಗತ್ತೆ. ಅದೆರಡು ಟೋಟಲ್ ಮಾಡಿದ್ರೆ ತೊಂದ್ರೆ ಇಲ್ಲ, ನಾವು ಕ್ವಿಂಟಲ್ ಈಗ ಒಂದ್ 18-19,000 2,000 ಹಿಂಗ್ ಹೋಗೇ ಹೋಗತ್ತೆ. ಒಂದೊಂದ್ ಸಲ ಒಂದ್ 2 ವರ್ಷದ ಹಿಂದೆ ಸ್ವಲ್ಪ ಹೈಯೆಸ್ಟ್ ಆಗಿತ್ತು ರೇಟ್, ಅವಾಗಿನ್ನೂ ಪ್ರಾಫಿಟ್ ಆಯ್ತು ನಮ್ಗೆ. 3-4 ಲಕ್ಷ ಹಿಂಗೆ ಮೇಲೆ ಪ್ರಾಫಿಟ್ ಆಗಿದ್ರಿಂದ ತೊಂದ್ರೆ ಇಲ್ಲ. ಜೋಳದಿಂದಾನೇ ಒಳ್ಳೆ ಪ್ರಾಫಿಟ್, ಭತ್ತಕ್ಕಿಂತನೂ ಜೋಳದಲ್ಲಿ ಕೆಲಸ ಕಡಿಮೆ ಆದ್ರೆ ಒಳ್ಳೆ ಪ್ರಾಫಿಟ್ ಅಂತೂ ಇದ್ದೇ ಇದೆ ಅದ್ರಲ್ಲಿ. ಅಂದ್ರೆ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಎರಡನೇ ಬೆಳೆಯಾಗಿ ನೀವು ಜೋಳವನ್ನು ಬೆಳೀತಾ ಇದ್ದೀರಿ? ಹಾ, ಜೋಳ ಬೆಳಿತೀವಿ. ಆಮೇಲೆ ಕಬ್ಬು ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಸಾಧಕ ಬಾಧಕಗಳು ಏನೇನು? ಕಬ್ಬಿಂದ ಏನಾಗತ್ತೆ ಅಂದ್ರೆ ನಾವೀಗ ಕಬ್ಬು ಬೆಳಿತೀವಿ, ಬೆಳೆದ ಅಂದ್ರೆ ಅದಕ್ಕೆ ತುಂಬಾ ನೀರು ಬೇಡ. ತುಂಬಾ ನೀರ್ ಅಂದ್ರೆ ಕಬ್ಬು ಕಟಾವ್ ಮಾಡೋಕ್ಕಿಂತ ಮುಂಚೆ ಇವಾಗ ಜನವರಿ ಫಸ್ಟ್ ವೀಕ್ ಅಥವಾ ಡಿಸೆಂಬರ್ ಎಂಡ್ ಕಬ್ಬು ಕಟಾವ್ ಮಾಡ್ಲೇಬೇಕು ವರ್ಷನು. ಫೆಬ್ರವರಿ ಕಟಾವ್ ಎಲ್ಲ ಮುಗಿದ್ರೆ ಮಾರ್ಚ್ ಏಪ್ರಿಲ್ ಮೇ ದಲ್ಲಿ ಆಗತ್ತೆ ನಾವು ಹಾಕೋದು. ಡಿಸೆಂಬರ್ ಎಂಡ್ ಅಲ್ಲಿ ಕಟಾವ್ ಮಾಡ್ತೀವಿ ಅಂದ್ರೆ ನಾವು ಒಂದ್ ತಿಂಗಳ ಮುಂಚೆನೆ ನೀರ್ ಬಿಟ್ಟು ಮುಗಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ನೀರಿನ ಅಂಶ ಜಾಸ್ತಿ ಆಗಿ ಬೆಲ್ಲ ಕಡಿಮೆ ಆಗತ್ತೆ, ಪಾಕ ಕಡಿಮೆ ಆಗ್ತಾ ಬರತ್ತೆ ನೀರಿನ ಅಂಶ ಜಾಸ್ತಿ ಆಗ್ಬಿಡ್ತು ಅಂದ್ರೆ. ಅದಕ್ಕೋಸ್ಕರ ನೀರ್ ಸ್ವಲ್ಪ ಒಂದ್ ತಿಂಗಳ ಮುಂಚೆನೆ ನೀರ್ ಬಿಡೋದು ಕಟ್ ಮಾಡ್ಬೇಕಾಗತ್ತೆ. ನೀರ್ ಬಿಡಬಾರ್ದು, ಸ್ವಲ್ಪ ಒಣಗಿಸಿ ಆಮೇಲೆ ಕಬ್ಬು ಕಟಾವ್ ಮಾಡಿ. ತೊಂದ್ರೆ ಇಲ್ಲ, ಕಬ್ಬಿಂದನು ಒಳ್ಳೆ ಪ್ರಾಫಿಟ್ ಇದೆ. ಅಂದ್ರೆ ಬೆಲ್ಲದ ರೇಟ್ ಬಂದ ಹಾಗಾಗತ್ತೆ. ಇವಾಗ ನಮ್ಗೆ ಈ ವರ್ಷ ವ್ಯವಹಾರ ಬೆಲ್ಲ ತಗೊಂಡು ಹೋಗ್ಲಿಕ್ಕೆ ಇದಾರೆ ಅಂದ್ರೆ ಇಂತಿಷ್ಟು ಡಬ್ಬಿ ಅಂದ್ರೆ ಮುಂದಿನ ವರ್ಷ ನಾವು ಬೆಳೆ ಚೆನ್ನಾಗಿ ಮಾಡ್ಕೊಟ್ಟಿದ್ವಿ ಅಂದ್ರೆ ಮತ್ ಮುಂದಿನ ವರ್ಷ ಅವರೇ ಬರ್ತಾರೆ. ನಾವ್ ಹೇಳಕ್ಕಿಂತ ಮುಂಚೆನೆ ಡಬ್ಬಿ ತಂದಿಟ್ಟು ಇಲ್ಲ ಬೆಲ್ಲ ನಮ್ಗೆ ಬೇಕು ಅಂತ ಹಿಂಗೆ ಇಟ್ಟು ತೊಂದ್ರೆ ಇಲ್ಲ, ಅದ್ರಲ್ಲೂ ಪ್ರಾಫಿಟ್ ಇದೆ. ನೀವೇ ಆಲೆಮನೆ ಅಂತ ಮಾಡ್ತೀರೋ ಅಥವಾ ಆಲೆಮನೆ ಮಾಡುವರಿಗೆ ಕೊಡ್ತೀರಾ? ಇಲ್ಲ ಇಲ್ಲ, ನಮ್ದೇ ಆಲೆಮನೆ ಇದೆ ಸ್ವಂತ. ತರಕಾರಿ ಕೃಷಿ ಮಾಡಬೇಕಿದ್ರೆ ಏನೇನು ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಒಂದು ಒಳ್ಳೆ ಇಳುವರಿ ಬರಬೇಕಿದ್ರೆ? ತರಕಾರಿ ಮಾಡ್ಬೇಕಂದ್ರೆ ಕೊಡಕೆ ಗೊಬ್ಬರನೇ, ದನಗಳ ಗೊಬ್ಬರನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ತುಂಬಾ ಹಾಕಿದ್ರೆ ತರಕಾರಿಗಳಿಗೆ ರೋಗ ಬರೋದು ಜಾಸ್ತಿ ಆಗತ್ತೆ. ಅದರಿಂದ ನಾವು ಮಣ್ಣು ಮತ್ತೆ ಮಣ್ಣು ಒಂದ್ ಎರಡು ಬುಟ್ಟಿ ಮಣ್ಣಿದೆ ಅಂದ್ರೆ ಒಂದ್ ಬುಟ್ಟಿ ಅದ್ರಲ್ಲಿ ಗೊಬ್ಬರ ಹಾಕಿದ್ರೆ ಅದರಿಂದ ಒಳ್ಳೆ ತರಕಾರಿ ಬೆಳಿಬಹುದು. ರಾಸಾಯನಿಕ ಗೊಬ್ಬರ ಏನು ಅಷ್ಟೊಂದು ಬೇಡ ಅನ್ಸತ್ತೆ. ಆಮೇಲೆ ಈಗ ಅದಕ್ಕೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ತರಕಾರಿ ಕೃಷಿ ಮಾಡೋದಿದ್ರೆ? ಜಟ್ಟಿನೂ ಬಿಡ್ಬಹುದು, ಇಲ್ಲಾಂದ್ರೆ ಹೈ ನೀರ್ ಬಿಟ್ಟರು ಒಳ್ಳೆ ಇರತ್ತೆ. ಸ್ವಲ್ಪ ಗಿಡ ದೊಡ್ಡಾಗೋ ತನಕ ಹೈ ನೀರ್ ಬಿಟ್ರೆ ಒಳ್ಳೇದು, ಆಮೇಲೆ ಜಟ್ಟಿಂದ ಜಟ್ ಪೈಪ್ ಮಾಡಿ ನೀರ್ ಬಿಡಬಹುದು, ತೊಂದರೆ ಇಲ್ಲ. ಸ್ವಲ್ಪ ಗಿಡ ದೊಡ್ಡ ಆದ ತಕ್ಷಣ. ಈಗ ಬೇರೆ ಬೇರೆ ರೀತಿಯ ತರಕಾರಿಗಳಿಗೆ ಒಂದೇ ರೀತಿಯ ನೀರು ಬೇಕಾಗ್ತದೋ ಅಥವಾ ಹೆಚ್ಚು ಕಮ್ಮಿ ಇದೆಯಾ ಇದರಲ್ಲಿ? ಇಲ್ಲ ಇಲ್ಲ, ಹೆಚ್ಚು ಕಡಿಮೆ ಇರತ್ತೆ. ಅಂದ್ರೆ ತುಂಬಾ ಇವಾಗ ಸಸಿಯಿಂದ ಸುಪಿಂಗ್ ಹರುವೆ ಗಿಡ ಅಥವಾ ಮೂಲಂಗಿ ಸೊಪ್ಪು ತರಕಾರಿಗಳು ಬೆಳೆಯೋದಾದ್ರೆ ಅದಕ್ಕೆ ಜಾಸ್ತಿ ನೀರ್ ಬೇಡ, ಹೈ ನೀರೇ ಸ್ವಲ್ಪ ಬಿಟ್ರೆ ಸಾಕು. ಇಲ್ಲ ಇವಾಗ ಬದನೆಕಾಯಿ ಅಥವಾ ಬೇರೆ ಏನಾದ್ರು ದೊಡ್ಡ ದೊಡ್ಡ ಬದನೆಕಾಯಿ ಅಥವಾ ಇದು ಟೊಮೆಟೊ ಈ ತರ ಏನಾದ್ರು ಬೆಳಿಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರೇ ಬೇಕಾಗುತ್ತೆ, ಜಟ್ಟಿನ ವ್ಯವಸ್ಥೆನು ಬೇಕಾಗತ್ತೆ ಅದಕ್ಕೆ. ಈ ಬಳ್ಳಿ ತರಕಾರಿಗಳಿಗೆಲ್ಲ ಚಪ್ರದ ವ್ಯವಸ್ಥೆಯಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಸುಧಾರಣೆ ಅಂದ್ರೆ ಏನು ಇಲ್ಲ, ಚಪ್ರ ಹಾಕೋದೇ ಆಗತ್ತೆ. ಈಗ ಅವರೆ ಬಳ್ಳಿ ಅಥವಾ ಬೀನ್ಸ್ ಈ ತರ ತೊಂಡೆ ಅದ್ಯಾವ್ದೇ ಆದ್ರೂ ಚಪ್ರನೆ, ಬೇರೆ ಏನು ಈಗ ನೈಲಾನ್ ಮೆಶ್ ಅಂತದೇನಾದ್ರು ಹಾಕ್ತಾ ಇದಾರ? ಇಲ್ಲ ಇಲ್ಲ, ಆ ತರ ಏನು ಇಲ್ಲ. ನಮ್ ಕಡೆ ಎಲ್ಲ ನಾವು ಚಪ್ರ ಹಾಕೋದೇ. ಪ್ರತಿ ವರ್ಷ ಕೂಡ ಹೊಸದಾಗಿ ಹಾಕ್ಬೇಕು? ಹೌದೌದು, ಸಸ್ಯ ಆಗಿ ಸ್ವಲ್ಪ ದೊಡ್ಡ ಆದ ತಕ್ಷಣ ಅದಕ್ಕೆ ಚಪ್ರ ವ್ಯವಸ್ಥೆ ಮಾಡೋಕ್. ಸ್ಟಾರ್ಟಿಂಗ್ ಚಪ್ರ ಅಲ್ಲ ಅಂದ್ರೆ ಸ್ವಲ್ಪ ಯಾವ ತರ ಈ ತರ ಬಿದ್ರ ಈ ತರ ತಂದು ಆಮೇಲೆ ಸ್ವಲ್ಪ ದೊಡ್ಡ ಆದ ತಕ್ಷಣ ಗಿಡ ಚಪ್ರ ಮಾಡ್ಬೇಕಾಗುತ್ತೆ. ಈಗ ಇದರಲ್ಲಿ ಬರುವಂತಹ ಈ ಕೀಟ ರೋಗಗಳಿದ್ರೆ ಅವುಗಳನ್ನು ನಿರ್ವಹಣೆ ಮಾಡೋದೆಲ್ಲ ಹೇಗೆ? ತರಕಾರಿಗಳಲ್ಲಿ ಆಲ್ಮೋಸ್ಟ್ ಬೂದಿ ಹರಡ್ತಾರೆ, ಅಂದ್ರೆ ಬೂದಿ ಬಿಸಿ ಬೂದಿ ಅದ್ ಸ್ವಲ್ಪ ತಣದ ನಂತರ ಬೂದಿನೇ ಔಷಧಿ ಅದಕ್ಕೆ. ಅಷ್ಟೊಂದು ಇವಾಗ ಏನಾರು ಕೀಟನಾಶಕ ಈ ತರ ಏನಾರು ಇದ್ರೆ ಗದ್ದೆಗೆ ಏನಾದ್ರು ತಂದಿದ್ದು ಅದನ್ನ ಹೊಡಿತಾರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕೊಂಡು, ಇಲ್ಲಾಂದ್ರೆ ಬೂದಿ ಹರಡಿದ್ರೆ ಹೋಗತ್ತೆ ಅದು. ಅಷ್ಟೊಂದು ಬೀಜ ಏನೇ ಹುಳಗಳಿದ್ರು ಸತ್ತೋಗ್ಬಿಡತ್ತೆ ಬೂದಿಗೆ. ಅಂದ್ರೆ ಸ್ವಲ್ಪ ತಣ್ಣನ್ ಬೂದಿ ರಾಶಿ ಬಿಸಿ ಬೂದಿ ಒಲೆಯಿಂದ ತಂದು ಹಾಕ್ಬಾರ್ದು ಅಷ್ಟೇ. ಆಮೇಲೆ ಈಗ ಈ ಕಾಂಡ ಕೊರಿಯುವಂತ ಒಂದು ಹುಳ ಆಗ್ಬಹುದು ಅಥವಾ ಬದನೆಯಲ್ಲಿ ಇಂಥದ್ರಲ್ಲಿ ಎಲ್ಲ ಸಾಮಾನ್ಯವಾಗಿ ತರಕಾರಿಯನ್ನೇ ಕೊರಿಯುವಂತ ಒಂದು ಹುಳಗಳು ಕೂಡ ಬರ್ತವೆ, ಈ ಇಂಥ ಹುಳಗಳ ನಿರ್ವಹಣೆ ಮಾಡೋದೆಲ್ಲ ಹೇಗೆ? ಅಂತದಾದ್ರೆ ಈಗ ಗದ್ದೆಗೆಲ್ಲ ತಂದೆ ಔಷಧಿ ಕೀಟನಾಶಕ ಈ ತರ ಇರತ್ತಲ್ಲ ಅದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕೊಂಡು ಅದು ತುಂಬಾ ಹೊಡೆದ್ರೆ ಎಂತಾಗತ್ತಂದ್ರೆ ಅಲ್ಲಿ ತರಕಾರಿಗಳು ನಾವು ತಿನ್ನೋದ್ರಿಂದ ತುಂಬಾ ಔಷಧಿ ಅಂಶನೇ ಜಾಸ್ತಿ ಆಗ್ಬಿಡತ್ತೆ. ಈ ತರ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೊಂಡು ಹೊಡೆದ್ರೆ ತೊಂದ್ರೆ ಇಲ್ಲ, ಆ ತರದೇನು ಬರಲ್ಲ ಹುಳಗಳೆಲ್ಲ, ಸ್ಮೆಲ್ಲಿಗೆ ಹೋಗ್ಬಿಡತ್ತೆ. ಮತ್ತೆ ಇದು ನಾವು ಹಾಕ್ಬೇಕಾದ್ರೆ ಟಿಮೆಟ್ ಅನ್ನೋದು ಬರತ್ತಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣ ಅದು ಮಣ್ಣಿಗೆ ಹಾಕಿರ್ತೀವಲ್ಲ ಅಷ್ಟೊಂದು ಆ ಸ್ಮೆಲ್ಲಿಗೆ ಹೋಗತ್ತೆ ಬರಲ್ಲ ಅಷ್ಟೊಂದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಟಿಮೆಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದ್ರೆ ತುಂಬಾ ಹಾಕೋಂಗಿಲ್ಲ, ಸ್ವಲ್ಪ ಅಂದ್ರೆ ಇರುವೆ ಈ ತರದೇನು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಬರಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಹಾಕ್ಬೇಕಷ್ಟೇ. ಈಗ ತರಕಾರಿಯನ್ನ ಮನೆಯ ಮಟ್ಟಿಗೆ ಮಾಡ್ತಾ ಇದ್ರು ಅಥವಾ ಮಾರಾಟಕ್ಕೆ ಕೂಡ ಸಿಗ್ತದ? ಇಲ್ಲ ಇಲ್ಲ, ತರಕಾರಿ ಎಲ್ಲ ಮನೆ ಮಟ್ಟಿಗೆ ಇವಾಗ ಮಾರ್ಲಿಕ್ಕೆಲ್ಲ ಕೊಡಲ್ಲ. ಅಂದ್ರೆ ಈ ಕಡೆ ನಾವು ಆ ಕಡೆ ತರಕಾರಿ ಒಂದೇ ಬೆಳೀತಾ ಇದ್ರೆ ಆ ಕಡೆ ತುಂಬಾ ಲಕ್ಷ್ಯ ಹಾಕ್ಬೇಕಾಗತ್ತೆ. ತರಕಾರಿಗಳಿಗೆ ಕೆಲಸ ಜಾಸ್ತಿ, ಇವಾಗ ಕೃಷಿ ನಮ್ ಗದ್ದೆ ಎಲ್ಲ ಇರೋದ್ರಿಂದ ನಾವು ಆ ಕಡೆ ತಲೆ ಉಪಯೋಗಿಸೋದೇ ಸ್ವಲ್ಪ ಜಾಸ್ತಿ ಆಗ್ಬೋದು, ಆ ಕಡೆ ಕೆಲಸನೇ ಜಾಸ್ತಿ ಆಗ್ಬಿಡತ್ತೆ, ತರಕಾರಿ ಮನೆ ಯೂಸಿಗೆ ಅಷ್ಟೇ. ನಿಮ್ಮ ಕೃಷಿಗೆ ಪೂರಕವಾಗಿ ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ, ಯಾವ ರೀತಿ ಒಂದು ಉಪಯೋಗ ಆಗಿದೆ ನಿಮಗೆ? ನಮ್ಗೆ ಏನಾಗುತ್ತೆ ಅಂದ್ರೆ ಈ ಬೀಜ ಸಿಗತ್ತಲ್ಲ, ಭತ್ತದ ಬೀಜ ಆಗ್ಲಿ ಅಥವಾ ಜೋಳದ ಬೀಜ ಆಗ್ಲಿ ಇದೆಲ್ಲ ಸಬ್ಸಿಡಿಯಿಂದ ನಮ್ ರೆಕಾರ್ಡ್ ಇದ್ದವರಿಗೆ ಸಬ್ಸಿಡಿಯಿಂದ ಅಂತ ಬರುತ್ತೆ ಗವರ್ಮೆಂಟ್ ಇಂದ. ಅದಕ್ಕೋಸ್ಕರ ನಮ್ಗೆ ಅದು ನಮ್ಗೆ ಗೊತ್ತಿರಲ್ಲ, ನಾವು ಸೀದಾ ಹೋಗಿ ಅಂಗಡಿ ಹೋಗಿ ತಗೋ ಬಂದ್ಬಿಡ್ತೀವಿ. ಇವಾಗ ಈ ಸಂಘದಲ್ಲಿ ಇರೋದ್ರಿಂದ ಗೊತ್ತಾಗತ್ತೆ ಇಂತಲ್ಲಿ ಸಿಗತ್ತೆ ನಮ್ಗೆ, ಹೋದ್ರೆ ಇವಾಗ ಬನವಾಸಿಗಾಗ್ಲಿ ಕೃಷಿ ಇಲಾಖೆಗೆ ಇಲ್ಲಾದ್ರೂ ಹೋದ್ರೆ ಸಿಗತ್ತೆ, ಬಟ್ ನೀವೊಂದು ರೆಕಾರ್ಡ್ ತಗೊಂಡು ಹೋಗ್ಬೇಕಾಗತ್ತೆ ರೆಕಾರ್ಡ್ ಉತ್ತರದೊಂದು ಅಂತ ಹೇಳ್ತಾರೆ. ಅದರಿಂದನೂ ಸ್ವಲ್ಪ ಉಪಯೋಗ ಆಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗತ್ತೆ, ಒಂದು 100ಕ್ಕೆ 20% ಅಂತೂ ಕಡಿಮೆ ಆಗತ್ತೆ. ಒಳ್ಳೇದು ರೇವತಿ ಚಂದ್ರಶೇಖರ್ ಗೌಡ ಅವರೇ, ಬೇರೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ರಿ, ವಿಶೇಷವಾಗಿ ಭತ್ತ ಆಗ್ಬೋದು, ತರಕಾರಿ ಆಗ್ಬೋದು, ಕಬ್ಬು ಆಗ್ಬೋದು, ಶುಂಠಿ ಆಗ್ಬೋದು, ಎಲ್ಲ ಕೃಷಿಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಹಾಗೆ ಸ್ತ್ರೀ ಶಕ್ತಿ ಸಂಘಟನೆಯಲ್ಲೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೂ ಕಿಸಾನ್ ಮನೆ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವದ ಕುರಿತು ಶಿರಸಿ ಉಂಚೆಹಳ್ಳಿಯ ರೇವತಿ ಚಂದ್ರಶೇಖರ್ ಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಸಲುವಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ. ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜಾಯಿಕಾಯಿಯ ಜಾದು. ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾಗುವಂತಹ ವಿಶೇಷ ಗುಣವನ್ನು ಹೊಂದಿರುವ, ಸುಲಭವಾಗಿ ದೊರೆಯುವ ಸಂಬಾರ ಪದಾರ್ಥ ಅಂತಂದರೆ ಜಾಯಿಕಾಯಿ ಅಥವಾ ಜಾಕಾಯಿ. ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅದನ್ನು ಜಜ್ಜಿ ಒಂದು ಚಮಚದಷ್ಟು ರಸವನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಕಾಲು ಚಮಚದಷ್ಟು ಜ್ಯೇಷ್ಠ ಮಧು ಅಥವಾ ಅತಿಮಧುರ ಹಾಗೂ ಎರಡು ಚಿಟಿಕೆ ಜಾಯಿಕಾಯಿ ಪುಡಿಯನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಈ ಲೇಹವನ್ನು ಸೇವಿಸಿದಾಗ ನಿದ್ರಾಹೀನತೆ ಸಮಸ್ಯೆಯೂ ಬಗೆಹರಿಯುತ್ತದೆ. ಜೊತೆಯಲ್ಲಿ ಅನೇಕ ಮನೋದೈಹಿಕ ತೊಂದರೆಗಳು ಶಮನವಾಗಿ ಮೆದುಳು ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ವಲ್ಪ ಬಿಸಿಯಾಗುತ್ತಿರುವ ಎರಡು ಚಮಚ ಎಳ್ಳೆಣ್ಣೆಗೆ ಅರ್ಧ ಚಮಚ ಜಾಯಿಕಾಯಿಯ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿಕೊಳ್ಬೇಕು. ಹೀಗೆ ತಯಾರಾದ ಲೇಪನವನ್ನು ನೋವುಗಳಿರುವ ಜಾಗದಲ್ಲಿ ಲೇಪಿಸಿಕೊಂಡಾಗ ಸಂದು ನೋವು, ಕೈಕಾಲುಗಳಲ್ಲಿನ ನೋವು ಶಮನವಾಗುತ್ತದೆ. ಒಂದು ತಿಂಗಳುಗಳ ಕಾಲ ಪುರುಷರು ರಾತ್ರಿ ಮಲಗುವ ಮೊದಲು ಹಾಲಿನಲ್ಲಿ ಜಾಯಿಕಾಯಿಯನ್ನು ತೇಯ್ದು ಸೇವಿಸುವುದರಿಂದ ಲೈಂಗಿಕ ನಿರಾಸಕ್ತಿಯು ಕಡಿಮೆಯಾಗಿ ಉತ್ತಮ ಪರಿಣಾಮವು ಕಂಡುಬರುತ್ತದೆ. ಕಾಲು ಚಮಚದಷ್ಟು ಚಂದನ ಅಥವಾ ಶ್ರೀಗಂಧದ ಪುಡಿ, ಅಷ್ಟೇ ಪ್ರಮಾಣದ ಲೋಗ್ರದ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಕಾಲು ಚಮಚ ಜಾಯಿಕಾಯಿ ಪುಡಿಯನ್ನು ಸೇರಿಸಿ ಅಗತ್ಯಕ್ಕೆ ತಕ್ಕಷ್ಟು ರೋಸ್ ವಾಟರ್ ಅಥವಾ ಗುಲಾಬಿ ನೀರನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ಈ ಗಟ್ಟಿ ಲೇಪನವನ್ನು ಮೊಡವೆಯಾದಲ್ಲಿ ಹಚ್ಚಿಕೊಂಡರೆ ಮೊಡವೆಗಳು ಕಡಿಮೆಯಾಗ್ತವೆ, ಮೊಡವೆಯ ಕಲೆಗಳು ಕೂಡ ಮಾಯವಾಗ್ತವೆ. ಎಳ್ಳೆಣ್ಣೆಯಲ್ಲಿ ಜಾಯಿಕಾಯಿಯನ್ನು ತೇಯ್ದು ಕಾಲಿನ ಹಿಮ್ಮಡಿಗೆ ಹಚ್ಚುವುದರಿಂದ ಒಡೆದ ಹಿಮ್ಮಡಿಯು ಸರಿಯಾಗಿ ಬಿರುಕುಗಳು ಕೂಡ ಕಡಿಮೆಯಾಗ್ತವೆ. ಜೊತೆಯಲ್ಲಿ ನೋವು, ರಕ್ತ ಸೋರುವಂತಹದ್ದು, ಉರಿಯುತ್ತಿದ್ರೂ ಕೂಡ ಇದು ಕಾಲಿನ ತೊಂದರೆಗಳಿಗೆ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತವೆ. ಅದರಲ್ಲೂ ಈ ಜಾಯಿಕಾಯಿಯ ಅಜೀರ್ಣ ಹಾಗೂ ಇನ್ನಿತರ ಹೊಟ್ಟೆಯ ಸಮಸ್ಯೆಗಳಿಗೆ ವರದಾಯಕವಾಗಿ ಕೆಲಸ ಮಾಡುತ್ತದೆ. ಅತಿ ಬಳಕೆಯಿಂದ ತೊಂದರೆಯಾಗುವ ಸಾಧ್ಯತೆ ಇರುವುದರಿಂದ ದಿನಕ್ಕೆ ಹೆಚ್ಚೆಂದರೆ 2-3 ಗ್ರಾಂನಷ್ಟು ಜಾಯಿಕಾಯಿಯ ಪುಡಿಯ ಸೇವನೆ ಸಾಕು. ಅದರಲ್ಲಿಯೂ ಚಿಕ್ಕ ಮಕ್ಕಳಿಗೆ ಹಾಗೂ ಎಳೆಯ ಮಕ್ಕಳಿಗೆ ಇದನ್ನು ಬಳಸುವಾಗ 500 ಮಿಲಿಗ್ರಾಂನಷ್ಟು ಸಾಕಾಗ್ತದೆ. ಅಧಿಕ ಪೌಷ್ಟಿಕಾಂಶವನ್ನು ಹೊಂದಿರುವಂತಹ ಪಪ್ಪಾಯ ಹಣ್ಣು. ಪರಂಗಿ ಹಣ್ಣು ಅಥವಾ ಪಪ್ಪಾಯ ಅಂದರೆ ಅಧಿಕ ಉಷ್ಣ ಆಗ್ತದೆ, ಗರ್ಭಿಣಿಯರು ಇದನ್ನು ಸೇವಿಸಬಾರದು, ಗರ್ಭಪಾತವಾಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಗಳಿವೆ. ಪಪ್ಪಾಯಿಯು ಸುಲಭವಾಗಿ ಸರ್ವಕಾಲದಲ್ಲಿಯೂ ದೊರೆಯುವಂತಹ ಅಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಹಣ್ಣು. ಪ್ರಕೃತಿ ಚಿಕಿತ್ಸೆಯಲ್ಲಿ ಪರಂಗಿ ಹಣ್ಣಿಗೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ನಿಸರ್ಗ ಚಿಕಿತ್ಸಾ ವೈದ್ಯರು ದಿನವೂ ಪರಂಗಿ ಹಣ್ಣನ್ನು ಸೇವಿಸುವುದಕ್ಕೆ ಸೂಚಿಸುತ್ತಾರೆ. ಪಪ್ಪಾಯ ಜೀರ್ಣಶಕ್ತಿ ಹೆಚ್ಚಿಸುವುದೇ ಅಲ್ಲದೆ ಆರೋಗ್ಯ ವೃದ್ಧಿಸುತ್ತದೆ. ಪಪ್ಪಾಯ ಹಣ್ಣಿನ ಕಿತ್ತಲೆ ಬಣ್ಣದ ತಿರುಳಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕೆರೋಟಿನಾಯ್ಡ್ಗಳಿವೆ. ಈ ಕೆರೋಟಿನಾಯ್ಡ್ಸ್ಗಳು ಶಕ್ತ ಆಂಟಿ ಆಕ್ಸಿಡೆಂಟ್ಗಳಾಗಿರುವುದರಿಂದ ಹೃದಯ ರೋಗ, ಕ್ಯಾನ್ಸರ್ ವಿರುದ್ಧ ಸಮರ್ಥವಾಗಿ ಹೋರಾಡುತ್ತವೆ. ಜೊತೆಗೆ ಈ ಹಣ್ಣಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ಅಂಶ ಇರುತ್ತದೆ. ಪ್ರೋಟೀನ್, ಕೊಬ್ಬು, ಪಿಷ್ಟ ಶರ್ಕರ, ಕ್ಯಾಲ್ಸಿಯಂ, ರಂಜಕ ಪೋಷಕಾಂಶಗಳ ಜೊತೆಗೆ ಪರಂಗಿ ಹಣ್ಣಿನಲ್ಲಿ ಪ್ರೋಟೀನ್ ಜೀರ್ಣ ಮಾಡುವ ಎನ್ಝೈಮ್ಗಳಿದ್ದು ಜೀರ್ಣಕ್ರಿಯೆಯಲ್ಲಿ ಅದು ಸಹಕಾರಿಯಾಗಿದೆ. ಪ್ರಾಣಿಗಳ ಮೇಲೆ ನಡೆಸಿರುವಂತಹ ಸಂಶೋಧನೆಯಿಂದ ತಿಳಿದು ಬಂದಿರುವುದೇನೆಂದರೆ ಜಠರದಲ್ಲಿ ಉಂಟಾಗುವ ಅಲ್ಸರ್ಗಳ ನಿವಾರಣೆಗೆ ಪಪ್ಪಾಯಿಯು ಅತ್ಯಂತ ಸಹಕಾರಿ. ಪಪ್ಪಾಯದಲ್ಲಿ ಇರುವ ನಾರಿನ ಅಂಶವು ಮಲಬದ್ಧತೆಯನ್ನು ನಿವಾರಿಸುವುದಕ್ಕೆ ಸಹಕರಿಸುತ್ತದೆ. ಆದ್ದರಿಂದ ಅಧಿಕವಾಗಿ ಈ ಹಣ್ಣನ್ನು ಸೇವಿಸುವುದಕ್ಕೆ ಪ್ರಯತ್ನಿಸಬೇಕು. ಇದರಲ್ಲಿ ಕೇವಲ 8% ಸಕ್ಕರೆಯ ಅಂಶ ಇರುವುದರಿಂದ ಡಯಾಬಿಟಿಸ್ ಹೊಂದಿರುವವರು ಯಥೇಚ್ಛವಾಗಿ ಇದನ್ನು ಸೇವಿಸಬಹುದು. ಪಪ್ಪಾಯ ಬೀಜಗಳ ಸೇವನೆ ಕ್ರಿಮಿಗಳನ್ನು ನಿಯಂತ್ರಿಸುವಲ್ಲಿಯೂ ಕೂಡ ಸಹಕಾರಿಯಾಗಿದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ, ಪ್ರಸ್ತುತಿ ಡಿ ಎಸ್ ಪ್ರಸಾದ್.

ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೋಷಿದ ಶ್ರೀಗಂಧ ಪರಿಮಳವು ಲೇಶಾಗಿ ಪದ್ಮ ಆವಿಗೆ ಧರಿಸಿದ ನಮ್ಮ ಲೇಶಾಗಿ ಪದ್ಮ ಆವಿಗೆ ಧರಿಸಿದ ನಮ್ಮ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಶಿಂಗಧಾರತಿಯ ಬೇಡಾಗಿದರು ಬಾಶಿಂಗಧಾರತಿಯ ಬೇಡಾಗಿದರು ಶೋಭಾನೆ ಕಾಲಲ್ಲಿ ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಬಾವ ಜನೈಯಗೆ ಬಾಲ ಗೋಪಾಲ ಗೋ ಬಾಜನೈಯಗೋ ಬಾಲ ಗೋಪಾಲ ಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲಧಾರತಿಯ ಬೇಡಾಗಿದ ನೀಲಧಾರತಿಯ ಬೇಡಾಗಿದರು ಶೋಭಾನೆ ಕುಂಕುಮ ಕಸ್ತೂರಿ ಪರಿಪರಿನಾಮ ಕುಂಕುಮ ಕಸ್ತೂರಿ ಪರಿಪರಿನಾಮ ಶಂಕ ಚಕ್ರನಿ ಧರಿಸಿದ ನಮ್ಮ ಶಂಕ ಚಕ್ರವನಿ ಪಿಡಿರಿಯ ನಮ್ಮ ಬಿಂಕದ ಗೋವಳ ಒಡಗೂಡಿದ ನಮ್ಮ ಬಿಂಕದಿ ಗೋವಳ ಒಡಗೂಡಿದ ನಮ್ಮ ಶಂಕ ಚಕ್ರವನಿ ಪಿಡಿಸಿದ ನಮ್ಮ ವನಿತೆ ಶ್ರೀಲಕ್ಷ್ಮಿಗೂ ಕುಂಕುಮಧಾರತಿಯ ಬೇಡಾಗಿರೆ ಶೋಭಾನೆ ಹದಿನಾರು ಸಾವಿರ ಸ್ತ್ರೀಯರ ಲಡಗೊಂಡು ಹದಿನಾರು ಸಾವಿರ ಸ್ತ್ರೀಯರ ನೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದಶೂದನನಿಗೆ ವನಿತೆ ಶ್ರೀಲಕ್ಷ್ಮಿಗೂ ಮದಶೂದನನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಸುಧಾತಿಯರಾರತಿಯ ಬೇಡಾಗಿದ ಶೋಭಾನೆ ತೆತ್ತಿಷ ಕೋಟೆ ದೇವತ್ಕಳೊಡಗೊಂಡು ತೆತ್ತಿಷ ಕೋಟೆ ದೇವತ್ಕಳೊಡಗೂಡಿ ಅತ್ಯವತಾರದು ನಾಳಿದ ನಮ್ಮ ಹತ್ತು ಅವತಾರವ ತಾಳಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೂ ನಿತ್ಯೋತ್ತಮನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಮುತಿ ನಾರತಿಯ ಬೇಡಾಗಿ ಶೋಭಾನೆ. ಸಜೀವ ಮಣಿಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ರಾಜೀವ ಮಣಿಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ರಾಜಾಮ ಕೀ ಸೀತೆ ಬಾಲದಲ್ಲೊಪ್ಪಿರಲು ರಾಜಾಂಬಕಿ ಸೀತೆ ಬಾಲದಲ್ಲೊಪ್ಪಿರಲು ರಾಜಾವದನೆಯರರಿವಾಣದಲ್ಲಿ ರಾಜಾವದನೆಯರರಿವಾಣದಲ್ಲಿ ರಾಜಿಸುವಾರತಿಯ ಬೇಡ.